ಮತ್ತೆ ಕಳೆ ನಾಶಕ ನಾಶಕ ಕಮ್ಮಿ ಯಾವಲ್ಲಾರ ಒಂದ್ ಪಟ ಅರ್ಕೆ ಕೊಯ್ಯ ಮುನ್ನಡೆ ರವಾಂಡ್ ಹೊಡಿತೀವಿ, ಇಲ್ಲವ್ರೆ ರೋಟ್ರಿ ರೋಟ್ರಿ ಹೊಡೆದ್ಬಿಟ್ರೆ ಅದೇ ಮಣ್ಣೊಳಗೆ ಸೇರ್ಕೊಂಡ್ಬಿಟ್ರೆ ಫಲವತ್ತಾಗತ್ತೆ ಇನ್ನು ಭೂಮಿ. ಮತ್ತೆ ಇನ್ನು ನೀರಿನ ಹೈವರಿ ಎಲ್ಲ ನೀರಾವರಿ ಐತೆ, ನೀರಾವರಿನೂ ಅಷ್ಟೇ ಆಯಿಸ್ತಾರೀವಿ. ಕೆಲವೊಂದು ಜಮೀನು ಬಾವಿ ಮಾಡ್ಕೊಂಡ್ವಿ, ಮುಂಚೆ ತರಕಾರಿ ಮಾಡ್ತಿದ್ದೆ, ತರಕಾರಿನೂ ಹಂಗೆ ತರಕಾರಿ ಒಳ್ಳೆ ಇಳುವರಿ ಮಾಡಿದೆ. 4 ವರ್ಷ ಒಳ್ಳೆ ತರಕಾರಿ. ಏನೇನ್ ಬೆಳೀತಾ ಇದ್ರಿ? ಪ್ರತಿಯೊಂದು ನಾನು ಮಾಡಿದೆ, 1 ವರ್ಷ ಬರೀ ಬೆಂಡೆಕಾಯಿ ಬೆಳೆದೆ. ಅದನ್ನು ಮಾರ್ಕೆಟ್ ಕೊಡಕಂತ ಹೋದಾಗ 20 ರೂಪಾಯಿ 10 ರೂಪಾಯಿ ಕೆಳಗೆ ಕಡಿದ್ರು. ಅದೇ ನಾನು ಮಾಡಿದೆ, ನಾನು ಸಣ್ಣ ಸಂತಿಗೂ ನಾನೇ ಮಾರಕ್ ನಿಂತ್ಬಿಟ್ಟೆ ಬೆಳೆದಿದ್ದ ನೋಡಿ. ಅವಾಗ ಏನ್ ಮಾಡಿದೆ, ಎಲ್ಲಾ ಐಟಮ್ ಹಾಕೊಂಡೆ, ಒಂದ್ 4-5 ಐಟಮ್ ಬರಕ್ ಟೇಪ್ ಮಾಡ್ಕೊಂಡೆ. ಹಸೆಮೆಣಸಿಕಾಯಿ, ಬೆಂಡೆಕಾಯಿ, ಜವಳಿಕಾಯಿ, ಹಗಲಕಾಯಿ, ಹೀರೆಕಾಯಿ, ಸತಿ ಸಂತಿಗೂ ನಾನೇ ಮಾರಕ್ ನಿಂತ್ಬಿಟ್ಟೆ. ಈಗ ನೀವ್ ಎಷ್ಟು ರೂಪಾಯಿ ಕೊಡ್ತಿದ್ರಿ ಅವನ್ನೆಲ್ಲ? ಅವಾಗ ಮಾರ್ಕೆಟ್ ರೇಟ್ನೇ ನಡೀತಿತ್ತು, ಆ ರೇಟಿಗೆ ನಾವು ಕೊಡ್ತಾ ಇದ್ವಿ. ಆ ಫ್ರೆಶ್ ಮಾಲ್ ಇದರಿಂದ ಎಲ್ಲರೂ ಬಂದು ಬೇಗ ಬೇಗ ತಗೊಳ್ತಿದ್ರು. ಈಗ ನೋಡಿ, ನೀವು ಯಾರಿಗಾರ ದಲ್ಲಾಲಿಗೆ ಕೊಟ್ಬಿಟ್ಟಿದ್ರೆ ನೀವು 20 ರೂಪಾಯಿ ಮೇಲೆ 10 ರೂಪಾಯಿ ಕೊಡಬೇಕಾಗಿತ್ತು. ಈಗ 20 ರೂಪಾಯಿಗೆ 20 ರೂಪಾಯಿನೂ ಸಿಗುತ್ತೆ ನಿಮ್ಗೆ. ಈಗ ರೈತರು ಇದನ್ನ ಗಮನಿಸಬೇಕು. ಸುಮಾರು ವರ್ಷ, 4-5 ವರ್ಷ ಬಿಟ್ರೆ ಎಲ್ಲಾ ಇದ್ರು ಬಂದ್ ಬಂದ್ ನೋಡಕ್ ಇಡ್ಬಿಟ್ರು ನಮ್ ಜಮೀನೆ ತರಕಾರಿ ಬೆಳೆಯೋದ ಎಷ್ಟು ಮಟ್ಟಿ ಬೆಳೀತಾರಲ್ಲ ಅಂತ. ಅದ್ಕೊಂಡು ನಾವು 4-5 ವರ್ಷ ಒಳ್ಳೆ ಇಳುವರಿ ಬಂತು, ಆದ್ಮೇಲೆ ಸ್ವಲ್ಪ ಫೇಲ್ ಹಾಕಿಡ್ತು. ಆಮೇಲೆ ಕೃಷಿ ಇಲಾಖೆ ರಿಚಾರಣೆ ಮಾಡಿದಾಗ ಒಂದ್ ಸ್ವಲ್ಪ ಕೂಳೆ ಚೇಂಜ್ ಆಗ್ಲಿ, ಬೇರೆ ಬೆಳೆ ಬೆಳಿ ಅಂತ ಇದು ಮಾರ್ಗದರ್ಶನ ಕೊಟ್ಟು. ಅವಾಗ ಏನ್ ಮಾಡಿದೆ, ಗುಲಾಬಿ ಹಾಕ್ತೆ. ಈಗ 5ನೇ ವರ್ಷ ಗುಲಾಬಿ ಬೆಳೀತಿರೋದು. ಗುಲಾಬಿ ಹಾಕಿದ್ರೆ ಈಗ ಅಲ್ಲಿ ಗುಲಾಬಿನೂ ಚೆನ್ನಾಗಿ ಇಳುವರಿ ಬರ್ತೈತೆ. ಸ್ಟಾರ್ಟಿಂಗ್ ನಲ್ಲಿ ಬೆಂಗಳೂರಿಂದ ತಮ್ಮಂದು ಹೊಸಕೋಟೆಯಲ್ಲಿ ತಮ್ಮ ಸೊಸೆ ತಮ್ಮನಿದ್ದೆ ನಾನು. ಅವಾಗ ಬೇರ್ ತರ ಯಾವ ತಳಿ ಅದು? ಗುಲಾಬಿ, ಗುಲಾಬಿ ಮುಳ್ಳಂಗಿರಿ ಅಂತ ಒಂದು ಡಚ್. 2 ಐಟಮ್ ಹಾಕಿದ್ದೀನಿ. ಒಂದು 1 ರೂಪಾಯಿ ಮಾರ್ಕೆಟ್ ಕೊಡ್ತೀವನಿದ್ರು, ಆಗ ಕೊಡ್ಲಿಲ್ಲ, 80 ಪೈಸ ಕೊಡ್ತಾರೆ. ಒಂದು 60 ಪೈಸ ಕೊಡ್ತಾರೆ. ನಿಜವಾಗ 1 ರೂಪಾಯಿ ರೇಟ್ ಕೊಟ್ಬಿಟ್ರೆ ಆ ಬೆಳೆ ಮುಂದೆ ನೀನು ಅಡಕೆ ತೋಟನೂ ಇಲ್ಲ ರೈತರಿಗೆ. ಎಷ್ಟು ಗಿಡ ನಾಟಿ ಮಾಡಿದ್ರೆ? 400 ಗಿಡ ಹಾಕಿದ್ದೀನಿ. 400 ಗಿಡ 400 ಗಿಡ 400 ಗಿಡ ಇಲ್ಲ ಅಂದ್ರೆ ಒಂದ್ ಟೈಮ್ 700, 800, 1000 ಹಿಂಗ್ ಕಳಿಸ್ತಾರೆ. ಈಗ ನಾಟಿ ಮಾಡಿ ಎಷ್ಟು ದಿವಸಕ್ಕೆ ಅದು ಹೂ ಬಿಡಕ್ ಶುರು ಆಗುತ್ತೆ? 1 ವಾರ ತಿಂಗಳಿಗೆ ಬರುತ್ತೆ. ಬಂದ್ಬಿಡುತ್ತಾ? 1 ವಾರ ತಿಂಗಳಿಗೆ ಬಂದ್ಬಿಡುತ್ತೆ. ಸ್ವಲ್ಪ 100, 200 ಹೋಗ್ತಾ ಹೋಗ್ತಾ ರೈಜ್ ಹಾಕಂತ ಹೋಗುತ್ತೆ. 1 ವಾರ ತಿಂಗಳಿಗೆ ಬಂದ್ಬಿಡುತ್ತೆ. ಆದ್ರೆ ಅದಕ್ಕೆ ನಿರ್ದಿಷ್ಟವಾದ ಮಾರುಕಟ್ಟೆನ ಕಂಡುಕೊಳ್ಬೇಕು. ಇಲ್ಲಿದ್ರೆ ಲಾಸ್ ಅಲ್ವಾ? ಯಾರೇ ಕೊಡ್ಬೇಕಲ್ಲ ಆ ರೈತರಿಗೆ. ರೈತರಿಗೆ ಮಾರುಕಟ್ಟೆ ನೀವ್ ಎಲ್ಲಿಗೆ ಕಳಿಸ್ತೀರಿ? ಭದ್ರಾವತಿ ಕಳಿಸ್ತಾರೆ. ಭದ್ರಾವತಿ ಕಳಿಸ್ತಾ ಇದ್ದಾರೆ. ಅವ್ರು 60 ಪೈಸ ಹಾಕ್ಬಿಡ್ತಾರೆ. ಅದು ಸರಿ ಟೈಮಿಗೆ ಸರಿಯಾಗಿ ಪೇಮೆಂಟ್ ಕೊಡಲ್ಲ. ಕ್ಲೀನ್ ಪೇಮೆಂಟ್ ಕೊಟ್ಟು ಒಳ್ಳೆ ರೈಟ್ ಹಾಕಿ ಕೊಟ್ಬಿಟ್ರೆ ನೀನ್ ಅಡಿಕೆ ತೋಟನೂ ಬೇಡ ಅದ್ರ ಮುಂದೆ. ಅಂದ್ರೆ ನಿಮ್ಗೆ ಎಲ್ಲಾ ಸೀಸನ್ ಅಲ್ಲೂ 60 ಪೈಸಾನು ಅಥವಾ ಬೇಡಿಕೆ ಇದ್ದಾಗ ಜಾಸ್ತಿ ಮಾಡ್ತಾರೆ? ಫಿಕ್ಸ್ ಮಾಡ್ಬಿಡಿದ್ವಿ. ಅವ್ರ ಸೀಸನ್ ನಾಗ ಏನಂತೆ 3 ರೂಪಾಯಿ ಮಾಡ್ತಾರೆ, 5 ರೂಪಾಯಿ ಮಾಡ್ತಾರೆ, ಕೆಲವು ಆಸೆ ಟೈಮ್ 10 ಪೈಸ ಮಾಡ್ತಾರೆ. ಅದಕ್ಕಿಂತ ಒಂದ್ ಫಿಕ್ಸ್ ರೇಟ್ ಮಾಡ್ಬಿಡಲ್ಲ, 1 ರೂಪಾಯಿ. ತರಕಾರಿನೂ ಅಷ್ಟೇ, ಅವಾಗ ಎಲ್ಲಾ ತರಕಾರಿನೂ ಬರ್ತಿದ್ದೆ. ಈಗ ತರಕಾರಿ ಬೆಳೆ ಎಲ್ಲ ಹೇಗ್ ಮಾಡ್ತೀವಿ? ಅದಕ್ಕೆಲ್ಲ ಔಷಧಿ ಹೊಡಿತಿದ್ರ ಅಥವಾ ಏನಿಲ್ಲ? ಔಷಧಿ ಕಮ್ಮಿನೇ ನಾವು ಎಲ್ಲ ಹೊಡಿತೀವಿ. ಹಾಗಾಗಿ ಮಂಜಪ್ಪನವ್ರ ತರಕಾರಿ ಹುಡ್ಕೊಂಡ್ ಬರ್ತಾ ಇದ್ರು. ಅವತ್ತಿಗೆ ಹೋಗ್ಬಿಟ್ಟು ತರಕಾರಿ ತಗೊಂಡು ಎಲ್ಲ ಅಲ್ಲಿ ನೀನ್ ಯಾಕೆ ಬೇಗ ಬರಲ್ಲ, ಯಾಕೆ ಬೇಗ ಬರಲ್ಲ ಅಂತ ಇದ್ ಮಾಡೋರು. ನಾನು 4-5 ವರ್ಷ ಹೋಗ್ತೀನಿ, ನಾನು ಎಲ್ಲಾ ಸಂತೆನು ಸುತ್ತಾರದೆ. ಶುಕ್ರವಾರ ಒಂದ್ ದಿವಸ ಮಾತ್ರ ಮನೆಗೆ ಇರ್ತಿದ್ದೆ. ಅವಾಗ ಎಲ್ಲರೂ ಹಂಗನ್ನರು, ನೀನ್ ಬೇಗ ಬಾರಪ್ಪ, ಬೇರೆ ನಾ ಬೆಳಿಗ್ಗೆ ದೊರ್ಕೊಂಡ್ ಹೋಗೋದಲ್ಲ, ಲೇಟ್ ಆಗೋಕೈತೆ. 11 ಗಂಟೆ ಹೋಗಿದೆ. 11 ಗಂಟೆ ಹೋದ್ರೆ ಮತ್ತೆ 2 ಗಂಟೆ ಅಲ್ಲಿ ಏನು ಇರಲ್ಲ, ಮಾರ್ಕೆಟ್ ಬಂದ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗಿ ಓಡೋದು. ಒಂದ್ 4-5 ವರ್ಷ ಚೆನ್ನಾಗಿ ಬೆಳೆದಲ್ಲ, ಅವಾಗ ಅದು ಕೂಳೆ ಚೇಂಜ್ ಆದ ತಕ್ಷಣ ಈಗ ಮಾಡಿ ಗುಲಾಬಿ ಬೆಳೀತಾ ಇದೆ ಅದೇ ಭೂಮಿ ಒಳಗೆ ನೋಡಿ. ಈಗ ಈ ತರ ತರಕಾರಿ ತುಂಬಾ ಲಾಭ ಇದೆ ಅಂದ್ರೆ ಹೋಗಿ ಒಂದ್ ಸ್ವಲ್ಪ ಹೊತ್ತು 1 ಗಂಟೆ 1-2 ಗಂಟೆ ಕೂತು ಮಾರಬೇಕು. ಬೆಳಿಗ್ಗೆ ಎದ್ದು ಹರ್ಕೊಂಡ್ ಹೋಗಿದ್ದೆ ನಾನು, ಬೆಳಿಗ್ಗೆ ಎದ್ದು ಹರ್ಕೊಂಡ್ ಹೋಗ್ಬಿಟ್ರೆ 1-2 ಗಂಟೆ ಅಲ್ಲಿಲ್ಲ. ಅಕ್ಕಪಕ್ಕ ನನ್ನ ಜೊತೆ ಕೂತ್ಕೊಂಡ ಬೈಯೋರು, ನೀನ್ ಯಾಕೆ ಬರ್ತೀನಿ ನನ್ನ ಜೊತೆಗೆ ಚರ್ಚೆ ಮಾಡೋರು. ನಾನು ಜಕಾತಿ ಕೊಟ್ಟು ಕೂತ್ಕೊಂತೀನಿ, ನಾನು ಚರ್ಚೆ ಮಾಡ್ತಿದ್ದೆ. ನನಗೆ ಕೆಲವೊಂದ್ಸಂತೆ ಬಿಡದೇ ಇಲ್ಲ ಕೂರಕ್ಕೆ, ನೀನ್ ನನ್ನ ಪಕ್ಕ ಕೂತ್ಕೊಂಡ್ಬಿಡ ಅನ್ನೋರು, ಅಲ್ಲಿ ಮಾರಾಟ ಮಾಡೋರು. ಅಷ್ಟು ಒಳ್ಳೆ ತರಕಾರಿ ಬೆಳೆದ ನಾನು 4-5 ವರ್ಷ. ಈಗ ಗುಲಾಬಿ ನಂತರದಲ್ಲಿ ಮತ್ತೆ ಬೇರೆ ಏನಾರು ಬೆಳಿಬೇಕು ಅಂತಿದ್ರೆ ಅಥವಾ ಅದ್ ಮುಂದುವರ್ಸ್ಕೊಂಡು ಹೋಗಬೇಕು? ಇದೊಂದ್ 1 ವರ್ಷ, ಆಮೇಲೆ ಗಿಡ ಈಗ ಅಡಕೆ ಒಳಗೆ ಹಾಕಿದೀನಿ, ಅಡಕೆ ಗಿಡ ಬಲ ಹಾಕವೆ. ಇದೊಂದ್ 1 ವರ್ಷ ಮತ್ತೆ ಚೇಂಜ್ ಮಾಡಿದ್ರೆ ಮತ್ ಬೇರೆ ಖಾಲಿ ಜಮೀನಿ ಹಾಕ್ಬೇಕು ಅಂತ. ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ನೀವು ಗುಲಾಬಿ ಹಾಕಿದ್ರೆ ಗಿಡ ಈಗ 4-5 ವರ್ಷ ಆತಲ್ಲ, ಅಲ್ಲಿಗೆಲ್ಲ ಅಡಕೆನೂ ಉಪಸ್ಥಿತಿ ಬರ್ತೈತೆ, ಅಲ್ಲೆಲ್ಲ ಹಿಂಗಾರ ಕೇಳ್ತವೆ. ಹಂಗೆ ಸ್ವಾಲೆ ಹಾಕೈತೆ, ನೆಕ್ಸ್ಟ್ ಚೇಂಜ್ ಮಾಡ್ಬೇಕು ಅಂತ. ಈ ಗುಲಾಬಿಗೆ ಏನಾರು ಗೊಬ್ಬರ ಬೇಕಾಗತ್ತಾ? ಹಾಕ್ತೀರಾ? ಕಮ್ಮಿ ದನ ಗೊಬ್ಬರ ಇದು ಮಾಡ್ತೀವಿ, ಎರೆಹುಳ ಗೊಬ್ಬರ, ಔಷಧಿನೂ ಕಮ್ಮಿ. ಅದು ಮಾಡ್ಬೇಕು, ಮಾಡಿದ್ರೆ ಐತೆ ತಿಂಗಳಿಗೆ ಒಂದ್ ಪಟ ಗೊಬ್ಬರ ಹಾಕ್ಬೇಕು, ಔಷಧಿ ಹೊಡಿಬೇಕು. ಆಗ ನಾವು ಈ ಜೀವಾಮೃತ ಅವೆಲ್ಲ ಮಾಡ್ತಾರಿವಲ್ಲ, ಹಂಗಾಗಿ ಅವೆಲ್ಲ ಕಮ್ಮಿ. ಮತ್ತೀಗ ನೀರಿನ ವ್ಯವಸ್ಥೆ ಬೇಸಿಗೆಲೆಲ್ಲ ಏನ್ ತೊಂದರೆ ಆಗಲ್ಲ ನಿಮ್ಗೆ? ಬೇಸಿಗೆ ಏನ್ ತೊಂದರೆ ಆಗಿದ್ದಿಲ್ಲ. ಅವಾಗ ಏನ್ ಮಾಡ್ಬಿಡಿದ್ದೆ ನಾನು, ಮಾಡಿದ ಗೇಮಿ ಮಾಡಿ ಅಡಕೆ ಮರಗಳಿಗೆಲ್ಲ ಗರೆ ಎಲ್ಲ ಕೊಚ್ಚಕ್ ಭೂಮಿಗೆ, ಅವು ಹಳಮಳಲ್ಲಿ ಹೊಚ್ಚಿದ್ದೆ ಕ್ಲೀನ್ ಆಗಿ. ಭೂಮಿ ಒಣಗಿದ್ದಿಲ್ಲ, ಕೆಲವ್ ಭೂಮಿ ಒಣಗಿ ನೋಡಂಗಿದ್ದಿಲ್ಲ,